ಒಳ್ಳೆ ಎನರ್ಜಿ ಫುಡ್ ಅವ್ರು ಬೆಳಿತಿದ್ರಿ. ಈಗ ನಾವೇಂತೀವ್ರಿ, ಎಲ್ಲಾ ರಾಸಾಯನಿಕ ಗೊಬ್ಬರಕ್ಕೆ ಅದ ಹಾಕಿ ಇದಕ್ಕೆ ಏನೋ ನಮ್ಗ್ ನೋಡಕ್ ಚಂದ ಅಷ್ಟೇ ರೀ, ಹೆಲ್ದಿಗೆ ಅಷ್ಟೇನು ಸರಿ ಇಲ್ಲ ಅಂತ ನನಗನ್ಸ್ತದೆ ಸರ್. ನೀವು ಆ ಕೃಷಿಯನ್ನು ಮುಂದುವರ್ಸ್ಕೊಂಡು ಒಂದು ಪ್ರಯತ್ನದಲ್ಲಿ ಇದ್ದೀರಾ? ಹೇಗೆ ಸಾವಯವ ರಾಸಾಯನಿಕಗಳ ಬಳಕೆ ಕಡಿಮೆ ಮಾಡುವುದು? ಮಾಡುದು ಸರ್, ಅದು ಒಳ್ಳೇದು. ಆದ್ರೆ ಈಗಿನ ಸಿಚುವೇಶನ್ ಅದ ಆಗಲ್ಲ ಸರ್, ಯಾಕಂದ್ರೆ ನಾವು ಸತ್ಯ ಹೇಳ್ಬೇಕಾಗ್ತದ್ರಿ. ಅವತ್ತು ಮನೆ ತುಂಬ ದನಕರುಗಳಿದ್ದವು ರೀ, ಹೌದ್ರಿ. ಪ್ರತಿ ವರ್ಷಕ್ಕೂ ಒಂದ್ ವರ್ಷ ಬಿಟ್ಟರೆ ಇನ್ನೊಂದ್ ವರ್ಷಕ್ಕ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ರು. ಈಗ ನಮ್ಮ ಕೊಟ್ಟಿಗೆ ಗೊಬ್ಬರ ನೋಡ್ತೀನಿ ಅಂದ್ರೆ ಸಿಗಲ್ಲ. ಇಂತ ಒಂದು ಅವ್ಯವಸ್ಥೆ ಒಳಗ ಅವತ್ತಿನ ಬೆಳೆ ನಾವ್ ಇವತ್ತು ಬೆಳೆಯಕ್ ಆಗಲ್ಲ ಸರ್. ಎನರ್ಜಿ ಬೇಕಲ್ರಿ ಆ ಭೂಮಿಗೆ. ಆಮೇಲೆ ಅವತ್ತಿನ ತಳಿಗಳು ಇವತ್ತಿಲ್ರಿ. ಮೊದ್ಲ ಅವತ್ತ ಭೋಗಾಪುರ ಜೋಳ ಅಂತ ಬರೋದ್ರಿ, ನಮ್ ಇನ್ನೊಂದು ಭಾಷೆಯಲ್ಲಿ ಎಕ್ರನಾಳ ಜೋಳ ಅಂತಿದ್ರು. ಅದು ಸುಮ್ನೆ ಈಚ ಕ್ರಾಪ್ ರೀ, ಅದು ಬಿತ್ತ ಬಿಟ್ರ ಅದು ಬಿಟ್ಟಿತ್ತು ಅಂದ್ರೆ ಸಾಕು, ಮಳೆ ಹಸಿರದ ಮೇಲೆ ಒಂದ್ ನಾಲ್ಕು ಮಳೆ ಆಗ್ಬಿಟ್ರೆ ಸಾಕು, ಒಳ್ಳೆ ಕಾಳು ಬರೋದು, ಒಳ್ಳೆ ರುಚಿ ಇರೋವು. ಈಗಿನ ಜೋಳ ಅಷ್ಟು ರುಚಿ ಇಲ್ರಿ, ನಾವು ಅವನು ತಿಂದೀವಿ ಇವನು ತಿನ್ನಕತ್ತೀವಿ. ಈಗಿನ ಕಾಳು ಅಷ್ಟು ರುಚಿ ಇಲ್ಲ. ಮತ್ತೆ ಆ ಒಂದು ಕಾಲಘಟ್ಟದ ಕೃಷಿ ಇವತ್ತು ನಡೆಯದಲ್ರಿ, ಆ ವ್ಯವಸ್ಥೆ ಇವತ್ತು ಇಲ್ಲ. ಕೃಷಿಯಲ್ಲಿ ಮಹಿಳೆಯರ ಪಾತ್ರನೂ ಅಷ್ಟೇ ಮುಖ್ಯ. ಶಿವಗಂಗಮ್ಮರ, ಈಗ ನೀವು ಹೇಳಿ, ನಿಮ್ಮ ನಿಮ್ಮ ಜವಾಬ್ದಾರಿಗಳು ಏನಿರ್ತದೆ? ನಿಮ್ಮ ಪೂರ್ವಿಕರು ಅಂದ್ರೆ ನಿಮ್ಮ ತವರು ಮನೆ ವಾತಾವರಣ ಕೃಷಿಯಲ್ಲಿ ಇತ್ತ ಅಥವಾ ಹೇಗೆ? ಕೃಷಿನೂ ಮಾಡ್ತಿದ್ದಾರೆ ಅವರು, ಅಂಗಡಿನೂ ಮಾಡ್ತಿದ್ರು. ಅಂಗಡಿ ಇತ್ತು ನಿಮ್ ತಂದೆ? ನಮ್ ತಂದೆಯವ್ರದ ಅಂಗಡಿ ಇತ್ರಿ ಅವರು. ಮತ್ತೆ ಕೃಷಿ ಮೂಲದನ ಬಂದವ್ರಿ ಅವ್ರು, ನಮ್ಮ ಅಪ್ಪಾಜಿ. ಅಲ್ಲಿಗಿನ ಇಲ್ಲಿ ಕೃಷಿ ಬಗ್ಗೆ ನಮ್ಗ ಬಾಳ ಇದಾತ್ರಿ. ತವ್ರ ಮನ್ಯಾಗ ಅಷ್ಟೇನ್ ಕೃಷಿದ್ ಇದ್ದಿಲ್ರಿ. ಇಲ್ಲಿಗೆ ಇವ್ರ ಜೊತೆ ಬಂದ್ಮೇಲೆ ಕೃಷಿದೆಲ್ಲ ಕಲ್ಕೊಂಡಿದ್ದು. ನಿಮ್ಗೆ ಯಾವ ವಯಸ್ಸಿಗೆ ಮದುವೆ ಆಗಿದ್ದು? 18 ವರ್ಷ ರೀ. 18 ವರ್ಷ ವಯಸ್ಸು ನಿಮ್ಗೆ? ಅವಾಗ ಇಲ್ಲಿ ಬಂದ ಮೇಲೆ ನಿಮ್ಗೆ ಕೃಷಿಯ ಒಡನಾಟ, ಕೃಷಿಯ ಕೆಲಸ? ಕೃಷಿಯ ಕೆಲಸ ಇಲ್ಲಿ ಬಂದ್ಮೇಲೆ ಕಲ್ತೀನ್ರಿ. ಜವಾಬ್ದಾರಿಗಳೆಲ್ಲ ಜಾಸ್ತಿ ಆಯ್ತು. ಹೊಲಕ್ ಹೋಗೋದೆಲ್ಲ ಇಲ್ಲಿ ಬಂದ್ಮೇಲೆನ ಹೋಗೋದ್ರಿ. ಅದೆಲ್ಲ ಇವ್ರ ಜೊತೆ ಕೆಲಸ ಮಾಡೋದು. ಇಲ್ಲಿ ಬಂದ್ಮೇಲೆನ ಇವ್ರ ಜೊತೆ ಕೃಷಿ ಬಗ್ಗೆ ಇದ್ ಮಾಡ್ಕೊಂಡ್ರಿ. ಅಲ್ಲಿ ಓದ್ ಮುಗಿಸಿದ ಕೂಡ್ಲೇನ ಮದ್ವೆ ಆತ್ರಿ ನಮ್ದು. ಏನ್ ಓದಿದ್ರಮ್ಮ? ಪಿಯುಸಿ ರೀ. ಪಿಯುಸಿ ಓದಿದ್ರಿ, ಮದುವೆ ಮಾಡಿದ್ರು, ಒಂದು ಕೃಷಿಕ ಕುಟುಂಬಕ್ಕೆ ಬಂದಿದ್ರಿ. ಬಂದಿದ್ರಿ ಒಂದ್ ರೀತಿಯಿಂದ. ಈಗ ರುದ್ರಪ್ಪ ಹಳ್ಳಿಯವರ ಕೃಷಿ ಪರಂಪರೆ, ಅವ್ರ ತಂದೆಯವರ ಕಾಲಘಟ್ಟದ ಕೃಷಿ, ಈ ಕಾಲಘಟ್ಟದ ಕೃಷಿ ತುಂಬಾ ವ್ಯತ್ಯಾಸಗಳಾಗಿದ್ದಾವೆ. ಇಂಥದಕ್ಕೆಲ್ಲ ನಿಮ್ಮ ಜವಾಬ್ದಾರಿ ಏನೇನ್ ಕೆಲಸಗಳನ್ನು ಮಾಡ್ತಾ ಇರ್ತೀರಿ ಮಹಿಳೆಯಾಗಿ? ನಾವು ಇವ್ರ ಜೊತೆ ಹೊಲಕ್ ಹೋಗ್ತಿರ್ತಾರೆ, ಅವ್ರ ಜೊತೆ ಎಲ್ಲ ಅಲ್ಲಿ ಸಹಕಾರ ಮಾಡ್ತಿರ್ತಾರೆ. ಎಲ್ಲ ಲೇಬರ್ ಜೊತೆ ಕೆಲಸ ಮಾಡಾದ್ರಿ, ಅವ್ರ ಗೊಬ್ಬರ ಹಾಕಿ ಗೊಬ್ಬರ ಹಾಕೋದು. ನಮ್ಗೆ ಅವ್ರಿಗೆ ಕೃಷಿ ಅನುಭವ ಬಾಳ ಐತಲ್ರಿ, ಅವ್ರ ಜೊತೆ ಎಲ್ಲ ನೆರವು ಆಗ್ತೀವ್ರಿ ಕೆಲಸ ಮಾಡ. ನಾವ್ ಬಂದಾಗೆಲ್ಲ ಜಾಯಿಂಟ್ ಕುಟುಂಬನೇ ಇತ್ರಿ, ಎಲ್ಲ ದನ ಇದ್ದವ್ರಿ, ಎಲ್ಲ ಇದ್ದು ನಾವ್ ಬಂದಾಗ. ಸೊ ಈಗ ಒಂದ್ ಒಂದು ಕೂಡು ಕುಟುಂಬ ಇದ್ದಾಗೆ ಬಂದಿದ್ರಿ. ದನ ಕರುಗಳೆಲ್ಲ ತುಂಬಾ ಇದ್ರಿ, ನಾಕೆತ್ತು ಎಲ್ಲ ಎಮ್ಮಿ ಎಲ್ಲ ಇದ್ರಿ. ಹಾಗೆಲ್ಲ ಸ್ವಲ್ಪ ಕೆಲಸದ ಜವಾಬ್ದಾರಿಗಳು ಜಾಸ್ತಿ ಇತ್ತು. ಜಾಸ್ತಿ ಇದ್ದವ್ರಿ ಅಂದ್ರೆ ಎಲ್ಲ ನಮ್ಮ ಅಕ್ಕನವ್ರ ಇದ್ರಲ್ರಿ, ಎಲ್ಲಾರು ಸೇರ್ ಮಾಡ್ತಿದ್ದೀವ್ರಿ. ಈಗ ಒಬ್ರ ಮಾಡಕ್ ಆಗಲ್ರಿ, ಅವ ಕೂಡು ತುಂಬಾ ಇತ್ತಂದ್ರ ಇದನ್ನ ಒಕ್ಕಲ್ತನ ಚೆನ್ನಾಗಿ ಮಾಡ್ಬಹುದ್ರಿ. ಇಬ್ರ ಇರಕ್ ಅಷ್ಟ ಚೆನ್ನಾಗಿ ಮಾಡಕ್ ಆಗಲ್ರಿ, ಕೂಡು ಕುಟುಂಬನ ಚೆನ್ನಾಗ್ರಿ ಒಕ್ಕಲ್ತನ ಮಾಡ್ಬೇಕಂದ್ರ. ಈಗ ರುದ್ರಪುರ ಬಹಳ ಮುಖ್ಯವಾಗಿ ನೀವ್ ಅಂದ್ರೆ ಕೃಷಿಯಲ್ಲಿ ತುಂಬಾ ಬದಲಾವಣೆ ಆಗಿದೆ ಅಂದ್ರೆ, ಹಿಂದಿನ ಕಾಲಘಟ್ಟದ ರುಚಿಕಟ್ಟಾದಂತಹ ಪೌಷ್ಟಿಕವಾಗಿರ್ತಕ್ಕಂತಹ ಆಹಾರದ ಬೆಳೆಗಳ ಬೆಳೆಯುವ ಪ್ರಮಾಣನು ಕಡಿಮೆ ಆಗಿದೆ. ಇವತ್ತು ವಾಣಿಜ್ಯ ಬೆಳೆಗಳಿಗೆ ಹೋಗಿದ್ದಾರೆ ಅನ್ನೋದಕ್ಕಂತ ಮಾತನ್ನ ಹೇಳಿದ್ರು. ನಿಮ್ಮ ಕೃಷಿ ಇವತ್ತು ಹೇಗಿದೆ, ಏನೇನ್ ಮಾಡ್ತಾ ಇದೀರಾ ಅಂತ? ಈಗ ನಾವು ಮೊದಲ ಸೀಡ್ಸ್ ಪ್ಲಾಟ್ ಮಾಡಿದ್ರು ಸರ್, ತದನಂತರ ಯಾವುದು ನಮ್ಮಪ್ಪರ ಕಾಲದ ಕೃಷಿ ಬದಲಾವಣೆ ಆದ ಕೂಡಲೇ ನಾವು 1998 ಸುಮಾರಿದ್ರಿ ಸೀಡ್ಸ್ ಪ್ಲಾಟ್ ಬಂದು. ಆಮೇಲೆ ನಮ್ಮ ಅಣ್ಣವ್ರು ನಾವೆಲ್ಲ ಕಲ್ತಿದ್ದಾಗೂ ನಾವು ಸೀಡ್ಸ್ ಪ್ಲಾಟ್ ಮಾಡಿದ್ವಿ. ನಾವೆಲ್ಲ ಡಿವೈಡ್ ಆದ್ಮೇಲೂ ಸೀಡ್ಸ್ ಪ್ಲಾಟ್ ಮಾಡಿದ್ವಿ. ಅದು ಸ್ವಲ್ಪ ಚೆನ್ನಾಗಿ ಲಾಭ ಅನಿಸ್ತ್ರಿ, ಆದ್ರೆ ತೃಪ್ತಿ ಇರ್ಲಿಲ್ರಿ. ಅದು ಒಂದು ಹೆಮ್ಮೆ ಇತ್ತು ನಮ್ಗ. ನಾವು ಕೃಷಿ ಒಳಗ ಸೀಡ್ಸ್ ಪ್ಲಾಟ್ ಮಾಡ್ತೀವಿ, 4 ಜನರಿಗೆ ಕೆಲಸ ಕೊಡ್ತೀವಿ ಅನ್ನೋದಿತ್ತು. ಆದ್ರೆ ಅದ್ರ ಜೊತೆಗೆ ನಾವು ಇದನ್ನ ಕಳ್ಕೊಂಡ್ಬಿಟ್ಟಿವ್ರಿ, ಮೂಲ ಏನಿತ್ತಲ್ರಿ ನಮ್ದು, ಅದನ್ನ ಕಳ್ಕೊಂಡ್ವಿ. ಒಂದು ಬೆಳೆಯ ವೈವಿಧ್ಯತೆ ಎಲ್ಲ ಹೋಯ್ತು, ಹೋಗ್ಬಿಡ್ತೀರಿ. ಮತ್ತ ಅದಾದ್ಮೇಲೆ ಅದ್ರಾಗ ನಾವು ಟೈಮ್ ಸಿಕ್ಕೊತ್ನಾಗ ಅಲಸಂದೆ, ಸನ್ಫ್ಲವರು, ಜೋಳ, ಸಜ್ಜಿ ಇಂಥವೆಲ್ಲ ಬೆಳ್ಕೊಂತ ಬಂದಿದ್ವಿ. ನಾವು ಅದನ್ನ ಬಿಟ್ಟಿದ್ದಿಲ್ಲ. ಮತ್ತೆ ಇತ್ತಿತ್ತಲಾಗಿ ಇವೆಲ್ಲ ಸ್ವಲ್ಪ ನಮಗೂ ಈಗ ಸುಮಾರು 50 ಗಡಿ ಬಂತ್ರಿ, ಅರ್ಧ ಶತಮಾನ ಕಳೆದ್ಬಿಟ್ಟಿವಿ. ಇನ್ನು ಅವಾಗಿನ ಹಂಗ ಆಗಲ್ಲ, ಅದಕ್ಕೆ ನಾವೇ ಹೋಗ್ಬಿಟ್ಟಿವಿ. ಒಂದ 6 ವರ್ಷದಿಂದ ಒಂದು ಮಾವಿನ ಗಿಡ ಹಾಕಿಬಿಟ್ಟಿವ್ರಿ ಸರ್. ಆ ಮಾವಿನ ಗಿಡದಿಂದ ಈಗ ಸ್ವಲ್ಪ ನಮ್ ಚೆನ್ನಾಗಿ ನಮ್ ಜೀವನ ನಡೆಯಕತ್ತದ್ರಿ. ಮಾವಿನ ಗಿಡಗಳು ಹಾಕಿದಾಗಲಿಂದ ಸ್ವಲ್ಪ ಆರ್ಥಿಕವಾಗಿ ನಿಮ್ಗೆ ಹೆಚ್ಚು ಲಾಭದಾಯಕವಾಗ್ತಾ ಇದೆ. ಹೆಚ್ಚು ಲಾಭದಾಯಕವಾಗಿದ್ರೆ ಆಮೇಲೆ ಇನ್ನು ನಮ್ಮ ಅಷ್ಟು ಮಾವಿನ ಗಿಡ ಸಂಪೂರ್ಣ ನಮ್ಗ ಫಲ ಕೊಡಕತ್ತಿಲ್ರಿ, ಕೊಡಕತ್ತಿದ್ಮೇಲೆ ನಮ್ಮ ಸಫಿಷಿಯಂಟ್ ಅದ್ರಿ ನಮ್ ಲೈಫ್. ಈಗ ಒಂದು 6 ವರ್ಷದಿಂದ ನೀವು ಮಾವು ಬೆಳಿಲಿಕ್ಕೆ ಶುರು ಮಾಡಿದ್ರಿ? ಹೌದೌದು. ಇದ್ರ ಹಿಂದೆ ಬರೀ ಸೀಡ್ಸ್ ಅಷ್ಟೇನೆ ಮಾಡ್ತಾ ಇದ್ರು, ಬೇರೆ ಏನಾದ್ರೂ ಪಾರಂಪರಿಕ ಬೆಳೆಗಳನ್ನೆಲ್ಲ ಮಾಡ್ತಾ ಇದ್ರು? ಸೀಡ್ಸ್ ಜೊತೆಗೆ ಮಾಡಿದ್ರು, ಸಜ್ಜೆ ಬೆಳಿತಿದ್ರು, ಮೆಕ್ಕೆಜೋಳ ಬೆಳಿತಿದ್ರು. ಈಗ ಸೀಡ್ಸ್ ಸೀಸನ್ ವೈಸ್ ಕೊಡ್ತಿದ್ದಾರೆ ಅವರು, ಅವ್ರು ಸೀಸನ್ ವೈಸ್ ಕೊಡ್ತಿದ್ರು. ಸೀಸನ್ ನಮ್ ಸೀಸನ್ ಒಳಗ ನಾವು ಸಿಂಗ ಬಿತ್ತಿದ್ವಿ ರೀ, ಮತ್ತ ಸನ್ಫ್ಲವರ್ ಅದು, ಆಮೇಲೆ ಅಲಸಂದಿ, ಉಳ್ಳಿಗಡ್ಲೆ ಇವನ್ನೆಲ್ಲ ಬಿತ್ತಿದ್ವಿ. ಈಗ ನೋಡಿ, ಮನೆ ಮತ್ತು ಕೃಷಿ, ಕೃಷಿಯಿಂದ ಮನೆಗೆ ಬೇಕಾಗಿರ್ತಕ್ಕಂತಹ ಆಹಾರ ಬೆಳೆಗಳನ್ನ ಬೆಳೆದ್ಕೊಳ್ಳೋದ್ರಲ್ಲಿ, ಕಾಳು ಕಡಿಗಳನ್ನ ಮಾಡ್ಕೊಳ್ಳೋದ್ರಲ್ಲಿ ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಜಾಗೃತಿ ವಹಿಸ್ತಾ ಇರ್ತಾರೆ, ಏನೇನ್ ಹಾಕೋಬೇಕು, ಏನೇನ್ ಮಾಡ್ಬೇಕು ಅಂತ. ಈ ನಿಟ್ಟಿನೊಳಗೆ ನೀವ್ ಏನೇನ್ ಜವಾಬ್ದಾರಿಗಳನ್ನ ನಿರ್ವಹಿಸ್ಕೊಳ್ತಿದ್ರಮ್ಮ? ಅಂದ್ರೆ ಈಗ ಏನಾದ್ರೂ ಕಾಳು ಕಡಿ ಬೇಕು, ಅಲಸಂದೆ ಬೇಕು, ತೊಗರಿ ಮಾಡಿದ್ರ, ಜವಾರಿ ತೊಗರಿ ಬೆಳೆದ್ರಿಂದ ಚೆನ್ನಾಗ್ರಿ. ಈಗ ಬೇಳೆ ಎಲ್ಲ ಹೊರಗಡೆ ಸರಿಯಾಗಿ ಸಿಗಲ್ರಿ ಸರ್. ಮನ್ಯಾಗ ತೊಗರಿ ಬೆಳೆದ್ರ ಜವಾರಿ ಬೇಳೆ ಬಾಳ ಟೇಸ್ಟ್ ಆಗತ್ರಿ. ಹಂಗಾಗಿ ತೊಗರಿ ಬೆಳೆದ್ರಿ, ಅಲಸಂದಿ, ಮಡಿಕೆ, ಹೆಸರು ಇಂತಾವೆಲ್ಲ ಮನ್ಯಾಗ ಬೆಳ್ಕೊಳೋದ್ರಿಂದ ಬಾಳ ಚಲೋ ಅನ್ಸತ್ರಿ. ಅಂದ್ರೆ ಅವನ್ನ ಮತ್ತೆ ಬಿತ್ತನೆಗೆ ಮನೆಯಲ್ಲೇ ಶೇಖರಿಸಿ ಇಟ್ಕೊಳ್ತಿದ್ರ? ಬಿತ್ತನೆ ಬೀಜ ಬೇಕಂದ್ರೆ ಹ್ಞೂನ್ರಿ, ಬಿತ್ತನೆ ಬೀಜ ಬೇಕಂದ್ರೆ ಶೇಖರಿಸಿ ಇಟ್ಕೊಂತಿದ್ರು, ಚಲೋ ಎಲ್ಲ ತಕೊಂಡು ಅವನ್ನೆಲ್ಲ ಇದ್ ಮಾಡಿ ಇಟ್ಟಿದ್ರು. ಒಟ್ಟು ಮನೆಗೆ ಬೇಕಾಗುವಂತ ಕಾಳು ಕಡಿಗಳನ್ನೆಲ್ಲವನು ಬೆಳ್ಕೊಂಡು ಮತ್ತೆ ಬಿತ್ತನೆ ಬೀಜಕ್ಕೂ ಅವನು ಉಳಿಸ್ಕೊಳ್ಳೋದು. ಸೊ ಇದು ಒಂದ್ ರೀತಿ ನಮ್ಗೆ ಆಹಾರದ ಸ್ವಾವಲಂಬನೆ ಇದು. ಆಕ್ಚುಲಿ ಒಂದು ಕುಟುಂಬಕ್ಕೆ ಏನೇನ್ ಬೇಕು ಏನೇನಿಲ್ಲ, ಮತ್ತೆ ಮಕ್ಕಳಿಗೆ ಕೊಡಬೇಕಾಗಿರ್ತಕ್ಕಂತ ಆಹಾರ ಪೌಷ್ಟಿಕವಾಗಿರ್ಬೇಕು, ರುಚಿಕಟ್ಟಾಗಿರ್ಬೇಕು ಅನ್ನುವಂಥದ್ದು ಒಂದು ಬಲವಾದ ನಂಬಿಕೆ. ಮತ್ತೆ ಅದನ್ನ ಚಾಚು ತಪ್ಪದೆ ಅನುಸರಿಸ್ಕೊಂಡು ಹೋಗೋದು ಆ ಕುಟುಂಬದ ಹೆಣ್ಣು ಮಕ್ಕಳ ಜವಾಬ್ದಾರಿ ಜಾಸ್ತಿ ಆಗಿರ್ತದೆ ಅಂತ. ಎಷ್ಟು ಮಕ್ಕಳು ಇದಾರೆ? ಇಬ್ಬರಿದ್ದಾರೆ. ಏನ್ ಮಾಡ್ತಾರ? ಮಗಳು ಗಂಡ ಮನೆ ಕೊಟ್ಟಿವ್ರಿ, ಸಿ ಎ ಮಾಡಕತ್ತಾಳ್ರಿ, ಮಗ ಎಂ ಎಸ್ ಸಿ ಓದಕತ್ತಾಳ. ಮಕ್ಕಳಿಗೂ ಒಂದು ಉನ್ನತ ಶಿಕ್ಷಣವನ್ನೆಲ್ಲ ಕೊಡ್ತಾ ಇದ್ದಾರೆ. ಅವನು ಬಂದ್ರೆ ಹೊಲದಾಗೆಲ್ಲ ಕೆಲಸ ಮಾಡ್ತಾನ್ರಿ ಮಗ, ಹೊಲದಾಗೆಲ್ಲ ಅವರಪ್ಪಾಜಿಗೆ ನೆರವು ಆಗ್ತಾನ್ರಿ. ಅವಾಗೆಲ್ಲ ಮತ್ತೆ ಚಜ್ಜಿ ಅವನ್ನೆಲ್ಲ ಹಾಕ್ತಿದ್ವಿ ಅಲ್ರಿ, ಮಿಷನ್ ಎಕ್ಸದ್ರಿ, ಕೊಯ್ಯಕ, ಲೇಬರ್ ಜೊತೆಗೆ ಹೋಗೋದ್ರ, ಓದ್ಕೊಂತಾನ ಹೊಲ್ದನ್ನೆಲ್ಲ ಕೆಲಸ ಮಾಡ್ತಾನ್ರಿ ಮಗ. ಸೊ ಒಂದು ಮಾವು ಈಗ ನಿಮ್ಗೆ ಮುಖ್ಯವಾಗಿರ್ತಕ್ಕಂತ ಬೆಳೆ ನಿಮ್ಮ ಕುಟುಂಬಕ್ಕೆ, ಯಾವ ತಳಿಯ ಮಾವನ್ನ ಹಾಕಿದ್ರಿ? ನಾವು ಕೇಸರ್ ಅಂತ ಹಾಕಿದ್ರಿ. ಕೇಸರ್ ನೋಡಿ, ಮಾವು ಅಂದ್ರೆ ಫಸಲು ಕೊಡ್ಲಿಕ್ಕೆ ಒಂದು ಸುಮಾರು 2-3 ವರ್ಷಗಳು ಬೇಕು, 3-4 ವರ್ಷ ಇಳಿತಿದೆ. ಫಾಸ್ಟ್ ನಾವು ಕೆಲಸ ಮಾಡಿದ್ವಿ ಅಂದ್ರೆ 3 ವರ್ಷ, ಲಾಸ್ಟ್ 4 ವರ್ಷ. 4 ವರ್ಷಕ್ಕೆಲ್ಲ ಇಳುವರಿ ಶುರು ಆಗ್ತದೆ. ನಾವು ಸ್ವಲ್ಪ ಬಹಳ ಕಾಳಜಿ ಮಾಡಿ ಸಾವಯವ ಗೊಬ್ಬರ ಹಾಕಿ, ಆಮೇಲೆ ರಾಸಾಯನಿಕ ಗೊಬ್ಬರ ಹಾಕಿ, ಇವನ್ನೆಲ್ಲ ಆಗಾಗ ಸ್ಪ್ರೇ ಮಾಡಿ ಮಡ್ಕೆ ತೋಬಿಟ್ರೆ ಒಂದ್ 4 ವರ್ಷ ರೆಡಿ ರೀ. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ರೆ 4 ವರ್ಷಕ್ಕೆಲ್ಲ ರೆಡಿ ಇರ್ತದೆ. ಆಮೇಲೆ 4 ವರ್ಷ ಆದ್ಮೇಲ್ರಿ ಅವ್ನ ಗುತ್ತಿಗೆ ಕೊಡ್ತೀವಲ್ರಿ, ಅವ್ರ ಜವಾಬ್ದಾರಿ ತಗೊಂತಾರ, ನಾವೇನ ಮಾಡಂಗಿಲ್ಲ, ನಮ್ ಪೇಮೆಂಟ್ ಅಷ್ಟೇ ನಮ್ದು. ಹಣ್ಣು ಬಿಡಿಸೋ ಜವಾಬ್ದಾರಿ, ಹಣ್ಣು ಮಾರಾಟದ ಜವಾಬ್ದಾರಿ ಅವ್ರದ್ದು. ನೀವು ಇಡೀ ಮಾವಿನ ತೋಟವನ್ನೇ ಅವ್ರಿಗೆ ಗುತ್ತಿಗೆ ಕೊಟ್ಟಿರ್ತೀರಾ? ಈ ತರ ಆದ್ರೂ ನಿಮ್ಗೊಂದು ಕಾಳಜಿ ಇರ್ತದೆ, ಒಳ್ಳೆ ಇಳುವರಿ ಬರಬೇಕು, ಒಳ್ಳೆ ಹಣ್ಣು ಕಟ್ಟಬೇಕು ಅಂತಕ್ಕಂಥ, ಕಾಯಿ ಚೆನ್ನಾಗಿ ಕಟ್ಟಬೇಕು ಅಂತಕ್ಕಂಥ, ಇದೆಲ್ಲ ನೋಡ್ಕೊಳ್ಳೋದು ನಿಮ್ಮ ಹಂತದ ಕೆಲಸದಲ್ಲಿ. ನಾವು ಅವ್ರು ಕಾಯ್ತಿರ್ತೀವ್ರಿ, ಅವರು ಲಾಭದಸ್ಯಕ್ ನಮ್ ಗಿಡ ಏನಾರ ಮಾಡಿಬಿಟ್ಟಾರೋ ಅನ್ನೋ ಭಯ ನಮ್ಗಿರ್ತದ್ರಿ. ಅದನ್ನ ನಾವು ಕಾಯ್ತಿರ್ತೀವ್ರಿ, ಅವ್ರು ಏನ್ ಸ್ಪ್ರೇ ಮಾಡ್ತಾರ ನೋಡ್ತೀವಿ, ಆಮೇಲೆ ಅವ್ರು ಏನ್ ಗೊಬ್ಬರ ಹಾಕ್ತಾರ ನೋಡ್ತೀವಿ, ಆಮೇಲೆ ಕಾಯಿ ಫಲವತ್ತಾದ್ಮೇಲೆ ಅವ್ ನಮ್ಮ ಅಲ್ಲ, ಅವ್ರು ಏನ್ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದಾರೆ. ಹಣ್ಣಾಗೋ ವೇಳೆಗೆಲ್ಲ ಅವ್ರಿಗೆ ಇಷ್ಟ ಅಂತ ಅವ್ರಿಗೆ ಕೊಡ್ತಿರ್ತಾರ, ಅವ್ರಿಗೆಲ್ಲ ಗೊತ್ತಿರ್ತದ, ನಾವು ಕೇಳದಿದ್ರು ಕೂಡ ಶೋಕರ ನಿಮ್ ತೋಡ್ರ ಹಣ್ಣು ಅಂತ ಕೊಟ್ಟು ಹೋಗ್ಬಿಡ್ತಾರ. ಈಗ 3-4 ವರ್ಷದವರೆಗೂ ಸಹಿತ ಆ ಮಾವಿನ ಬೆಳೆಯಲ್ಲಿ ಸಹಿತ ಮಧ್ಯಂತರ ಬೆಳೆ ಬೆಳಿಬಹುದು. ಅಂತರ ಬೆಳೆಗಳ ಏನೇನ್ ಬೆಳಿತಿದ್ರ? ಬೆಂಡೆ ಹಾಕಿದ್ವಿ, ಸೀಡ್ಸ್ ಒಪ್ಪಿ ಅಂತ ಬರ್ತಾವ್ರಿ, ಕುಂಬಳ ಕ್ರಾಸ್ ಮಾಡಲ್ರಿ, ಒಪ್ಪಿ ಅದ ಅಷ್ಟೇ ಬೆಳೆಸಿ ಬೀಜ ತೆಗೆದು ಕೊಡೋದ್ರಿ, ಅವ್ನು ಮಾಡಿವ್ರಿ, ಹಾಗೂ ಮಾಡ್ತೀರಿ? ಮಾವಿನ ಗಿಡದ ನಡೆತಿತ್ರಿ, ಫಸ್ಟ್ ಟೈಮ್ ತೊಗರಿ ಹಾಕೊಂಡ್ ಬೆಳ್ಕೊಂಡಿವ್ರಿ, ಬೆಳಿತೀವ್ರಿ, ಗಿಡ ದೊಡ್ಡವಾದ್ಮೇಲೆ ಬಿಟ್ಬಿಡ್ತೀರಿ. ಒಂದ್ 3-4 ವರ್ಷದವರೆಗೂ ಅಂತರ ಬೆಳೆಗಳನ್ನ ಬೆಳೆದ್ರಿ, 3 ವರ್ಷ ಬೆಳಿಬಹುದ್ರಿ ಮ್ಯಾಕ್ಸಿಮಮ್, ಅದ್ರ ನಂತರ ಆಗಲ್ರಿ, ಆಗಲ್ಲ. ಮತ್ತೆ ನಮ್ಮ ಮಾವು ಎಫೆಕ್ಟ್ ಬೀಳ್ತಿರದ, ಅದಕ್ಕೆ 3 ವರ್ಷ ಆದ್ರೂ ಕೈ ಬಿಟ್ಟು ಬಿಡ್ಬೇಕ್ರಿ. ಮಾವಿನ ಗಿಡಗಳು ಒಂದ್ 3 ವರ್ಷದವರೆಗೂ ಬೆಳೆಸ್ಬೇಕು, ಮತ್ತೆ ಅವುಗಳ ಗುಣಮಟ್ಟ ಚೆನ್ನಾಗಿರ್ಬೇಕು ಅನ್ನೋದಾದ್ರೆ ಮೊದಲೆಲ್ಲ ಭೂಮಿಯ ಸಿದ್ಧತೆ ಹೇಗ್ ಮಾಡ್ಕೊಳ್ತೀವಿ? ಅಂದ್ರೆ ಮಾವು ತಂದು ಸಸಿ ನಾಟಿ ಮಾಡುವ ಪೂರ್ವದಲ್ಲಿ, ಮತ್ತೆ ಗಿಡದಿಂದ ಗಿಡಕ್ಕೆ ಅಂತರಗಳು ಎಷ್ಟು ಇಟ್ಕೊಂಡಿದ್ದೀರಿ, ಆ ಮಣ್ಣಿಗೆ ಕೊಟ್ಟಂತ ಫಲವತ್ತು ಏನೇನ್ ಮಾಡಿದ್ರಿ ಅಂತ? ಕೆಲವೊಂದು ತಳಿಗಳ ಆಧಾರಿತವಾಗಿರಿ, ಉದಾಹರಣೆ ಕೇಸರ್ ಇದ್ದಾರೆ, ಅದು ಮರ ದೊಡ್ಡದಾಗಲ್ರಿ, ಮೀನ್ ಮೀಡಿಯಂ ಇರ್ತದ, ಅದು 15x15 ಮಾಡ್ಬೋದ್ರಿ. ಆಮೇಲೆ ಬೆನ್ಸನ್ ಅಂತ ಬರ್ತದಲ್ರಿ, ಅದು 20x20 ಮಾಡ್ಬೋದ್ರಿ. ಆಮೇಲೆ ನಾವು ಏನ್ ಮಾಡ್ತೀವ್ರಿ, ಈ ಜೆಸಿಬಿಯಿಂದ ಸುಮಾರು 3 ಆಳ ಗುಂಡಿ ತೆಗಿತೀವ್ರಿ, 2 ಬಕೆಟ್ ಕಡೆಗೆ ಹೋಗಿತ್ತೀವ್ರಿ, 1 ಬಕೆಟ್ ತೆಗೆದು ಅಲ್ಲೇ ಬಿಡ್ತೀವ್ರಿ. ರಿವರ್ಸ್ ಅದನ್ನ ತೆಗಿ ಅಂದ್ರೆ ಸ್ವಲ್ಪ ಅಲ್ಲಿ ಮೆತ್ತಗಾಗತ್ತಂತ. ಅಲ್ಲಿಂದ ಮತ್ತ ಹೊರಗಿಂದ ನಾವು ಕಂಪೋಸ್ಟ್ ಗೊಬ್ಬರ ಅಂತೀವಿ ನೋಡ್ರಿ, ತಪ್ಪಲ ಗೊಬ್ಬರ ಅದು ಇದು ನಮ್ಮ ಒಂದೊಂದು ಒಟ್ಟು ಮತ್ತ ಇದು ನೆಲ್ಲ ಹುಲ್ಲು ಮತ್ತ ಆಮೇಲೆ ಸಜ್ಜದ ಸೊಪ್ಪು ಇವೆಲ್ಲ ಕೊಳತಿರ್ತಲ್ರಿ ವೇಸ್ಟ್ ವೇಸ್ಟೇಜ್ ಕಸ, ಅದನ್ನ ವೇಸ್ಟೇಜ್ ಎಲ್ಲ ಅದಕ್ಕೆ ಹಾಕಿ ಬಿಡ್ತೀವಿ. ಒಣ ಕಸ ಎಲ್ಲ ತಂದು ಒಣ ಕಸ ತಂದು ಅದಕ್ಕೆ ಹಾಕಿ ಮತ್ತ ಮುಚ್ಚಿ ಬಿಡ್ತೀರಿ, ಒಂಥರ ಅದಕ್ಕೆ ಹಾಕಿ ಬಿಡ್ತೀವ್ರಿ. ಅದ್ರ ನಂತರ ಮತ್ತೊಂದಿಷ್ಟು ಮಣ್ಣು ಹಾಕಿ ಲಾಸ್ಟ್ಗೆ ನಾವು ಅಷ್ಟು ಮುಚ್ಚಿ ಬಿಡ್ತೀರಿ ತೆಗ್ನ ಮುಚ್ಚಿ ಬಿಡ್ತೀವಿ. ಮಳೆ ಆದ್ಮೇಲೆ ಅದು ಗುಳಿ ಬೀಳ್ತದಲ್ಲ, ಮಳೆ ಆದ್ಮೇಲೆ ನಾವು ಮತ್ತೆ ನಮ್ಮ ಲೆಕ್ಕಕ್ಕೆ ನಾವು ತೆಗ್ದು ಮಾವಿನ ಗಿಡ ಹಾಕಿ ಬಿಡ್ತೀವ್ರಿ. ಮಾವಿನ ಗಿಡ ಹಾಕಕ್ ಒಂದೊಂದು ಬಕ್ಷಿ ಸಗಣಿ ಗೊಬ್ಬರ ಹಾಕ್ತೀವ್ರಿ. ಸಗಣಿ ಗೊಬ್ಬರ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕಾಗುತ್ತೆ? ಸಾಣದಿದ್ದಾಗ್ರಿ ಒಂದು ಕೆಜಿ ಹಾಕ್ಬೇಕಷ್ಟೇ. ಮತ್ತೆ ಒಂದ್ ವರ್ಷದಾದ್ಮೇಲೆ ಒಂದ್ 3 ಕೆಜಿ 4 ಕೆಜಿ ಹಾಕ್ಬೋದ್ರಿ. ಮತ್ತೆ 4 ವರ್ಷ ಆದ್ಮೇಲೆ ಒಂದ್ 10 ಕೆಜಿ ತನ ಹಾಕ್ಬೋದ್ರಿ. ಹಿಂಗೆ ನೀರು ಅಷ್ಟೇ ಮುಖ್ಯವಾಗಿ ಬೇಕು. ನೀರಿನ ವ್ಯವಸ್ಥೆ ಹೇಗ್ ಮಾಡ್ಕೊಳ್ತಿದ್ರಿ? ನೀರು ನಾವ್ ಏನ್ ಮಾಡ್ತೀವಿ, ಡ್ರಿಪ್ ಮಾಡ್ತೀವಿ. ಇಲ್ಲಾಂದ್ರೆ ನಮ್ಮ ಪೈಪ್ ಇರ್ತಾವ್ರಿ, 10 ಫೀಟಿನ ಪೈಪ್ ಇರ್ತಾರೆ. ಆ ಗಿಡದಿಂದ ಗಿಡಕ್ಕೆ ಪೈಪ್ ಇಟ್ಕೊಂಡು ತೋಗ್ಬಿಡ್ತೀವಿ ನಾವು. ನೀರ್ ಸಣ್ಣ ಇರುತ್ತೆ ಅಂದ್ರೆ ಆಮೇಲೆ ನೆಲದ ಮೇಲೆ ಹರಿಸ್ಬೋದ್ರಿ. ಆದ್ರೆ ಕಾಯಂ ಹರಿಸೋದ್ರಿಂದ ನೆಲ ಎಲ್ಲ ಕಸ ಬೆಳಿತೈತ್ರಿ. ಅದಕ್ಕೆ ಡ್ರಿಪ್ ಮಾಡೋದು ಇಲ್ಲ ಪೈಪ್ ಟು ಪೈಪ್ ಮಾಡ್ಕೊಂತ ಹೋಗೋದ್ರು. ಹನಿ ನೀರಾವರಿ ಮಾಡ್ಕೊಳ್ಳೋದು. ನಿಮ್ಮ ಕೆಲಸಗಳು ಏನೇನು ಇರ್ತಾವ ಅಂದ್ರೆ, ಈ ಗಿಡಗಳು ಚಿಕ್ಕದಾಗಿರ್ತದೆ, ಇನ್ನು ಬೆಳಿತಾ ಇರ್ತದೆ, ಅದ್ರ ಜೊತೆಗೆ ನೀವು ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಂಡಿರ್ತೀರಾ, ಹೆಣ್ಮಕ್ಳ ಕೆಲಸಗಳು ಏನೇನು ಇರ್ತದೆ? ಕಸ ತೆಗಿಯೋದ್ರಿ, ಕಾಯರಕ್ ಹೋಗೋದ್ರಿ, ಅವನ್ನೆಲ್ಲ ಇದ್ ಮಾಡೋದು. ಗೊಬ್ಬರ ಗೊಬ್ಬರ ಕರ್ಕೊಂಡು ಹೋಗ್ತೀವ್ರಿ. ಆಳು ಆಳು ಕಾಳುಗಳು ಅಗತ್ಯ ಇರ್ತದ? ಇಬ್ರು ಬೇಗ, ಒಬ್ರ ಮಾಡಕ್ ಆಗಲ್ರಿ ಈಗ ಹೊಲ್ದಾನ, ಒಬ್ರು ಇಬ್ರು ಲೇಬರ್ ಬೇಕಾಗ್ತ್ರಿ. ಈಗ ನಮ್ದೇನಂದ್ರಿ, ಈಗ ಇನ್ನು ನಾವು ಮಾರಾಟ ಕೊಟ್ಟಿಲ್ಲಲ್ರಿ, ಅವ್ ನಮ್ ಜವಾಬ್ದಾರಿ ಇರ್ತಾವ. ನಾವಾಗ ಕೆತ್ತಕ್ಕ ಆಳು ಕಾಳು ಕರ್ಕೊಂಡು ಹೋಗ್ಬೇಕು, ಯಾಕಂದ್ರೆ ನಮ್ಮಲ್ಲಿ ಮೊಸರಿಂದ ಬಲು ಜಲ್ದಿ ಬೆಳಿತೈತಿ, ಕಸ ಜಾಸ್ತಿ ಬರ್ತದ್ರಿ ನಮ್ಮಲ್ಲಿ. ಅದಕ್ಕೆ ನಾವು ಆಗಾಗ ಆಗಾಗ ಅದನ್ನ ಕೆತ್ತಿಗಂತ ಇರ್ಬೇಕ್ರಿ. ಇಲ್ಲಾಂದ್ರ ಮತ್ತ ಮಾವಿನ ಗಿಡಕ್ಕಂತ ದೊಡ್ಡ ಕಸ ಆಗ್ಬಿಡ್ತದ್ರಿ. ಕಳೆ ಜಾಸ್ತಿ ಬರ್ತದೆ, ಕಳೆ ಜಾಸ್ತಿ ಬರ್ತದ. ಯಾವ ತರದ ಕಳೆ ಇಲ್ಲಿ ಜಾಸ್ತಿ ಬರೋದು? ಕಾಂಗ್ರೆಸ್ ಅಂತ ಹೇಳ್ತೀನಿ, ಮತ್ತೆ ಇನ್ನೊಂದು ಅದು ಜೇಕು ಕರಿಕಿ ಅಂತ ಜಾಸ್ತಿ ಬರ್ತದ. ಹಣ್ಣಿ ಅಂತೀವಲ್ರಿ, ಹಣ್ಣಿ ಹೂದ್ ಅವು ಎಲ್ಲ ಬರ್ತದ. ಆಮೇಲೆ ಇತ್ತಿತ್ತಲಾಗಿ ಸುಂದರಿ ಏನೇನೋ ಬಂದವ್ರಿ, ಹೊಸ ತಳಿ ಕಸ ಬಾಳ ಬರ್ತ್ರಿ. ನಾವನ್ನೆಲ್ಲ ನೋಡ್ಕೊಂತ ಕಾಳಜಿ ಮಾಡ್ಕೊಂತ ತಕ್ಕಂತ ಇರ್ತೀವ್ರಿ. ಮಾವಿನ ಗಿಡಗಳ ಗುಣಮಟ್ಟ ಅಂದ್ರೆ, ಈಗ ನಿಮ್ಗೆ ಹೂ ಕಟ್ಟ ಸಂದರ್ಭದಲ್ಲಿ ಏನ್ ಸಮಸ್ಯೆಗಳು ಬರ್ತಾವ, ಹೇಗೆ ಏನ್ ನಿರ್ವಹಣೆ ಮಾಡ್ತೀರಾ? ಒಂದ್ ಲೆಕ್ಕಕ್ಕೆ ನಮ್ ಜವಾಬ್ದಾರಿ ಅಲ್ರಿ. ವ್ಯಾಪಾರಸ್ಥರ ಏನ್ ಮಾಡ್ತಾರೆ, ಇನ್ನ ಗಿಡ ಏನು ಊರಂಗಲಕ್ಕಾಗಲ್ಲ, ಅವಾಗ ನಮ್ ಖರೀದಿ ಮಾಡ್ಕೊಂಡ್ಬಿಡ್ತಾರ. ಹಾಗೂ ಬರ್ತಾರ? ಹ್ಮ್, ಹಾಗೂ ಬರ್ತಾರ. ಅವ್ರು ಅಡ್ವಾನ್ಸ್ ಖರೀದಿ ಮಾಡಿದ್ರೆ ಜವಾಬ್ದಾರಿ ಅವ್ರದ, ಕಾಯ ಆದ್ರೂ ಅವ್ರದ, ಆಗದೆ ಇದ್ರು ಅವ್ರದ. ಮತ್ ನಾವೇನ್ ಮಾಡ್ತೀವಿ, ನಾವು ಕಾಳಜಿ ವಹಿಸ್ಬೇಕಾಗ್ತದೆ, ಯಾಕಂದ್ರೆ ಕಾಯ ಆಗ್ಲಿಲ್ದಂದ್ರೆ ಅವ್ರಿಗೆ ಲಾಸ್ ಆಗ್ತದ, ಮತ್ ಮುಂದ್ ವರ್ಷ ನಮ್ ತೋಟ ಹಿಡಿಯಂಗಿಲ್ಲ ಅಂತ ನಮಗೂ ಭಯ ಇರ್ತದ್ರಿ. ಮತ್ ನಾವ್ ಅವ್ರಿಗೆ ಇಲ್ರಪ್ಪ ಹಿಂಗ್ ಮಾಡ್ರಿ ಹಂಗ್ ಮಾಡಿರ್ತ ನಮ್ಗೆ ತಿಳಿದ್ ನಾವ್ ಹೇಳ್ತಿರ್ತೀವಿ, ಅವ್ರು ತಮ್ ತಿಳಿದ್ ಅವರು ಮಾಡ್ತಿರ್ತಾರ್ರಿ. ಮಾಡಿದ್ಮೇಲೆ ಅವರು ಆರಂಭದಲ್ಲೇ ಸ್ವಲ್ಪ ಈ ಟೈಮ್ ನಾಗ ನೀರ್ ಕಟ್ಟಲ್ರಿ, ಅವ್ರು ಹೂ ಮುಗ್ಗಿ ಹೋಗಿ ಚಲೋ ನೀರ್ ಕಟ್ಟಲ್ರಿ, ಯಾಕಂದ್ರೆ ನೀರ್ ಕಟ್ಬಿಟ್ಟು ಚಿಗ್ರ ಬಂದ್ಬಿಡ್ತದ್ರಿ. ಅವ್ರು ಒಂದಿಷ್ಟು ಗೊಬ್ಬರ ಹಾಕ್ತಾರ್ರಿ, ಅದು ಹೂ ಬರತ್ತ ಗೊಬ್ಬರ ಹಾಕ್ತಾರ್ರಿ, ಮತ್ತೆ ಸ್ವಲ್ಪ ಸ್ವಲ್ಪ ನೀರ್ ಕಟ್ಟದಾರ್ರಿ. ಯಾವಾಗ ಅದು ಎಲ್ಲ ಸಬ್ಬು ಹೊಡೆದ್ಮೇಲೆ ಮತ್ತೆ ಹುಳಗಿಳ ಕ್ರಿಮಿ ಕೀಟಗಳು ಅದ್ರಾಗ ಆಡಬಾರ್ದು ಅಂತ ನಾರ್ಮಲ್ ಸ್ಪ್ರೇ ಮಾಡ್ತಾರ. ಅದಾದ್ಮೇಲೆ ಕೆಲವೊಂದು ಟಾನಿಕ್ ಗಿಣಕ್ಕು ಮಾಡ್ತಾರ, ಅವ್ರು ತಮ್ಮೊಳಗ ಅವ್ರು ಇರ್ತಾರೆ ತಜ್ಞರು, ಅವ್ರ ಸಲಹೆ ತಗೊಂಬಂದು ಎಲ್ಲ ಮಾಡ್ತಾರೆ. ಮತ್ತೆ ತೋಟಗಾರಿಕೆ ಇಲಾಖೆಯಿಂದ ಅವ್ರ ಸಲಹೆ ತಗೊಂಬಂದಿರ್ತಾರೆ, ಮಾಡ್ತಾರ. ಮಾಡಿದ್ಮೇಲೆ ಮತ್ತೆ ಕಾಯಿ ಸಟ್ಟಾದ್ಮೇಲೆ ಮತ್ತೆ ಹಂಗಾತ ಅವರೇ ಜವಾಬ್ದಾರಿ. ಅವಾಗ ಕಾಯಿ ಕೊಳಕಂತಂದ್ರು ಅವ್ರ ಜವಾಬ್ದಾರಿ, ಏನಾದ್ರೂ ಅವ್ರ ಜವಾಬ್ದಾರಿ. ಈಗ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯೋದಕ್ಕೆ ತೋಟಗಾರಿಕೆ ಇಲಾಖೆಯಿಂದ ನಿಮ್ಗೆ ಯಾವ ರೀತಿಯ ಸಹಾಯಧನಗಳಾಗಿರ್ಬೋದು, ಪ್ರೋತ್ಸಾಹ ಧನ ಸಿಕ್ಕಿರ್ಬೋದು, ಬೇರೆ ಯಾವುದೇ ಸಲಕರಣೆಗಳನ್ನ ನೀವು ತಗೊಂಡಿರ್ಬೋದು, ಏನೇನ್ ತಗೊಂಡಿದ್ರಿ? ತೋಟಗಾರಿಕೆ ಇಲಾಖೆಯಿಂದ ನಾವು ಡ್ರಿಪ್ ತಗೊಂಡಿದ್ದೀವ್ರಿ, ಹನಿ ನೀರಾವರಿಗೆ ಹನಿ ನೀರಾವರಿ ವ್ಯವಸ್ಥೆ ತಗೊಂಡಿದ್ದೀವ್ರಿ. ಅದಾದ್ಮೇಲೆ ಮತ್ತೆ ನಾನು ಮೊದಲನೇ ವರ್ಷ ಹಚ್ಚಿದೆ, ಒಂದೊಂದು 50,000 ಕೊಟ್ಟಿದ್ರಿ ನನಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ. ನಾನು ಒಂದು 50,000 ತಗೊಂಡಿದ್ರಿ. ಮತ್ತೆ ನೆಕ್ಸ್ಟ್ ಅವರೆಲ್ಲ ನಮ್ಗೆ ರೆಸ್ಪಾನ್ಸ್ ಮಾಡ್ಲಿಲ್ಲ, ಇನ್ನು ನನಗ ಬರ್ಬೇಕಾದ್ರು ಬಹಳ ಇತ್ತರ ಅಲ್ಲಿ. ಆಮೇಲೆ ಸಸಿ ಬಾಬತ್ ಬರ್ಬೇಕಾಗಿತ್ರಿ, ಗುಂಡಿ ತೆಗೆದ್ ಎಲ್ಲ ಬರುತ್ತೆ, ಅವೆಲ್ಲ ಕೊಡ್ಲಿಲ್ಲ, ಅವ್ ನಿರೀಕ್ಷಣೆ ಮಾಡ್ಲಿಲ್ರಿ. ನಮ್ ಊಟ ನಮ್ ಕೆಲಸ ನಾವ್ ಮಾಡ್ಕೊಂಬಿಟ್ಟಿವಿ. ಈಗ ನೀವು ಬೆಳೀತಾ ಇರತಕ್ಕಂತಹ ಮಾವಿನ ತಳಿ ಏನಿದೆಯಲ್ಲ, ಇಲ್ಲಿಯ ಹತ್ತಿರದಲ್ಲಿ ಮಾರುಕಟ್ಟೆಗೆ ಹೆಚ್ಚು ಬೇಡಿಕೆ ಇದೆಯಾ ಅಥವಾ ದೂರದ ಕಡೆ ಕಳಿಸ್ತಾರೆ, ಹೇಗೆ ಅದು? ಕೆಲವೊಂದ್ ವೆರೈಟಿ ಇಲ್ಲೇ ಮಾರ್ತಾವ್ರಿ, ಕೆಲವೊಂದ್ ವೆರೈಟಿ ಅವು ದೂರ ಹೋಗ್ತಾವ್ರಿ. ಕಾಯಿ ತಗೊಂಡವ್ರು ಬೇರೆದವ್ರು ಇರ್ತಾರಲ್ಲ, ಅವ್ರು ನಮ್ಗೆ ಹೇಳಲ್ರಿ. ಅವ್ರೆಲ್ಲ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ನಾಲೆಜ್ ಅವ್ರಿಗೆ ಇರ್ತದ್ರಿ, ನಮ್ಕಂತೂ ನಾವು ನಮ್ ಗಿಡದ ಅಷ್ಟೇ ನಾಲೆಜ್ ಇರ್ತದ. ಏನ್ ಬೆಳೆಸೋದು ಚೆನ್ನಾಗಿ ಗಿಡಗಳನ್ನ ನೋಡ್ಕೊಳ್ಳೋದು ನಿಮ್ ಜವಾಬ್ದಾರಿ ಆಗಿರ್ತದೆ. ಈಗ ನಾವು ಗುತ್ತಿಗೆ ಕೊಟ್ಟು ಹೋದ್ಮೇಲೆ ಅದು ಅವ್ರ ಜವಾಬ್ದಾರಿ ಇರ್ತದೆ. ಎಷ್ಟು ಗಿಡಗಳನ್ನ ಹಾಕಿದ್ರಿ ನಾವು? ಈಗ 500 ಅದಾರ ಮನೆಗಡೆ, ಒಂದು 300 ವ್ಯಾಪಾರ ಆಗ್ಯಾವ್ರಿ, ಇನ್ನೊಂದ್ 200 ಆಗಿಲ್ಲ. ಸಣ್ಣ ಚಿಕ್ಕ ಇದಾವೆ ಅಂದ್ರೆ ನಂತರದಲ್ಲಿ ಹಾಕಿದ್ದು. ವರ್ಷ ವರ್ಷ ಹಚ್ಚಿರ್ತೀವಿ ನಾವು, ಒಮ್ಮೆ ಹಚ್ಚಿರಲ್ಲರಿ, ಮೇಂಟೈನ್ ಮಾಡಕ್ಕಾಗಲ್ಲ. ಈಗ ಮಾವಿನ ಕಾಯಿಗಳು ಚಟ್ನಿಗಾಯಿಗೆ ಅದಕ್ಕೆ ಇದಕ್ಕೆ ಅಂತ ಬೇರೆ ಬೇರೆ ಕಾಲಘಟ್ಟದಲ್ಲಿ ಅವನು ಹರಿತಾರೆ, ನಿಮ್ಮಲ್ಲಿ ಆತರ ಬೇಡಿಕೆ ಇರ್ತದ? ಈಗ ನಮ್ಮ ಕೇಸರ್ ಏನದಲ್ರಿ, ಚಟ್ನಿಗೂ ಬರ್ತದ್ರಿ, ಹಣ್ಣಿಗೆ ಬರ್ತದ್ರಿ. ಅಲ್ಲ, ಹಾಗೂ ಮಾರಾಟ ಮಾಡ್ತೀರಾ ಮಧ್ಯದಲ್ಲಿ ಅಥವಾ ಹೇಗೆ? ಇಲ್ಲ ಇಲ್ಲ ಇಲ್ಲ, ಮಧ್ಯದಲ್ಲಿ ಮಾಡಕ್ ಮಾರಾಟ ಮಾಡಕ್ ಅವ್ರ ಮಾಡ್ಬೇಕಲ್ರಿ, ನಮ್ಮ ತಗೊಂಡ್ರ ಮಾರ್ಬೇಕಲ್ಲ, ಮಾರಿದ್ರ ಅವ್ರ ಮಾರ್ಬೇಕಲ್ಲ. ಜೂನ್ದಾಗ ತಗೊಂಡ್ಬಿಡ್ತಾರ ಅವ್ರ. ಗುತ್ತಿಗೆಯನ್ನ ಹೇಗ್ ನಿಗದಿ ಮಾಡ್ತೀರಾ ಅಂದ್ರೆ, ಇಷ್ಟ ರೇಟ್ ಅಂತ ಹೆಂಗೆ ಡಿಸೈಡ್ ಮಾಡ್ತಾರೆ? ನಾವನ್ರಿ, ನಮ್ಗೆಲ್ಲ ಗೊತ್ತಿರ್ತೈತ್ರಿ ಆಜು ಬಾಜು ಹೆಂಗ ಮಾರಾಟ ನಡೆದಿರುತ್ತ ಅಂತಂದ. ನಾವು ಒಂದ್ ರೇಟ್ ಗಿಡಗಳ ಲೆಕ್ಕದಲ್ಲಿ, ಗಿಡಗಳ ಲೆಕ್ಕದಲ್ಲಿ ಕೌಂಟ್ ಮಾಡ್ಕೊಂತೀವ್ರಿ. ಅವರು ಗಿಡ ಕೌಂಟ್ ಮಾಡ್ಕೊಂಡಿರ್ತಾರ, ಮತ್ತೆ ಅವರು ನಾವು ಒಂದ್ ಲೆಕ್ಕ ಕೇಳ್ತೀವ್ರಿ, ಹೇಳಿದ್ಮೇಲೆ ಅವ್ರ ಒಂದ್ ಲೆಕ್ಕ ಕೇಳ್ತಾರ್ರಿ. ಕೇಳಿದ್ಮೇಲೆ ಮತ್ತ ಹಂಗ ನಾವು ಬಿಟ್ಕೊಂತ ಬರ್ತೀವಿ, ಅವ್ರು ಏರ್ಸ್ಕೊಂತ ಬರ್ತಾರ. ಲಾಸ್ಟ್ ಗೆ ಅವರು ತಮ್ಮ ಅಲ್ಲಿ ಮಟ್ಟ ಬರ್ತಾರ ಅವ್ರು, ಮತ್ತೆ ನಾವು ಅವ್ರ ಯೋಗ್ಯತೆ ಮಿಕ್ಕಿ ನಾವು ಓದಿ ಬಂದ್ರೆ ಅಲ್ರಿ ನೀವ್ ಯಾರಿಗೆ ಕೊಟ್ಟುಕೊಡ್ರಿ ಅಂತ ಹೇಳ್ಬಿಡ್ತಾರ. ನಾವು ಸ್ವಲ್ಪ ಅಲ್ಲಿ ಅವ್ರಿಗೆ ನಮ್ಗೆ ವಿಶ್ವಾಸ ಇರ್ತೈತಲ್ರಿ, ಒಂದ್ 10-20 ಸಾವಿರ ಹೆಚ್ಚು ಕಮ್ಮಿ ಕೊಟ್ಟು ಬಿಡ್ತಾರ. ಈಗ 500 ಗಿಡಗಳು ಇದಾವೆ ನಿಮ್ ಪ್ರಕಾರ, ವರ್ಷಕ್ಕೆ ಎಷ್ಟು ಗುತ್ತಿಗೆ ಸಿಗ್ತದೆ ನಿಮ್ಗೆ? ಈಗ 500 ಗಿಡ ಅಂದ್ರೆ ಒಂದೇ ಲೆವೆಲ್ ಇಲ್ಲಲ್ರಿ. ಈಗಿರೋ ಗಿಡಗಳಲ್ಲಿ ಎಷ್ಟು ಗಿಡಗಳು ನಿಮ್ಗೆ ಈಗ ಅಲ್ಲಿ ಫಸಲ್ ಕೊಡ್ತಾ ಇದಾವೆ, ಮತ್ತೆ ವರ್ಷಕ್ಕೆ ಎಷ್ಟು ಆದಾಯ ಬರ್ತಾ ಇದೆ ನಿಮ್ಗೆ ಅಂತ ನೋಡ್ರಿ ಸರ. ಈಗ 500 ಗಿಡಗಳು 6 ವರ್ಷ ವಯೋಮಿತಿ ದಾಟಿದ್ಮೇಲ್ರಿ, ವರ್ಷಕ್ಕೊಂದ್ 5 ಲಕ್ಷ ಸಿಗ್ತದ್ರಿ. 500 ಗಿಡಗಳಿಗೂ ಸೇರಿ ಸೇರಿ ವರ್ಷಕ್ಕೆ 5 ಲಕ್ಷ ಸಿಗ್ತದ ನಿಶ್ಚಿತ ಆದಾಯ ಬರ್ತದೆ. ನೀವು ಎಷ್ಟು ಖರ್ಚು ಮಾಡಿದ್ರಿ 5-6 ವರ್ಷದವರೆಗೆ, ವರ್ಷಕ್ಕೆ ಎಷ್ಟು ಖರ್ಚು ಬರ್ತದೆ ಅಂತ? ವರ್ಷಕ್ಕೆ ಮತ್ತೆ ಅದು ತಿಪ್ಪೆ ಗೊಬ್ಬರ ಅವನ್ನೆಲ್ಲ ತಗೋಬೇಕಲ್ರಿ, ತಗೋಬೇಕ್ರಿ, ಮತ್ತೆ ಕೆತ್ತಿ ಕೆತ್ಸಕ್ಕೆಲ್ಲ ಲೇಬರ್ ನಚ್ಬೇಕ್ರಿ, ಮತ್ತೆ ಎಲ್ಲ ಕೊಟ್ಟಿಗೆ ಗೊಬ್ಬರ ತಗೋಬೇಕ್ರಿ, ಮತ್ತೆ ಅವಕ್ಕೆಲ್ಲ ಖರ್ಚು ಬರ್ತದೆ. ಖರ್ಚು ಇರ್ತದೆ, ಸಾಯಿಲ್ ಅಪ್ಲಿಕೇಶನ್ ಇವೆಲ್ಲ ಹಾಕ್ತಿರ್ತಾರೆ. ವಾತಾವರಣ, ನಿಮ್ಮ ಭಾಗದ ಮಣ್ಣಿನ ಗುಣ ಮತ್ತು ನಿಮ್ಮ ಭಾಗದಲ್ಲಿ ಇರ್ತಕ್ಕಂತ ನೀರಿನ ಗುಣ, ಇವನ್ನೆಲ್ಲ ಪರೀಕ್ಷೆ ಮಾಡಿಸಿದ್ರೆ ಒಳ್ಳೆಯದು ಅಂತ ಕೆಲವರು ತಜ್ಞರು ವಿಜ್ಞಾನಿಗಳೆಲ್ಲ ಹೇಳ್ತಾ ಇರ್ತಾರೆ. ಈ ಮಣ್ಣು ಪರೀಕ್ಷೆ, ನೀರು ಪರೀಕ್ಷೆ ಇಂಥವೆಲ್ಲ ಮಾಡಿಸ್ತಾ ಇದ್ರೆ ಹೇಗೆ? ಮಾಡಿಸ್ತಾ ಇದ್ದೀವ್ರಿ ಮೊದ್ಲ, ಈಗ ಬಿಟ್ಟಿವ್ರಿ. ಯಾಕಂದ್ರೆ ನಮ್ಮಲ್ಲೇ ಈಗ ನಾವು ಆಲ್ರೆಡಿ ಮಾವು ಹಾಕ್ಬಿಟ್ಟಿವ್ರಿ, ಈಗ ಅದೇ ನೀರ ಬಿಡ್ತೀವಿ, ಅದೇ ನೀರ ಅದು ಅಲ್ಲಿ ಏನ್ ಸಮಸ್ಯೆ ಬಂತಂದ್ರೆ ಸಾಲ ಟೆಸ್ಟ್ ಮಾಡೋದು ಬರ್ತದ್ರಿ, ಹಂಗೇನು ಬಂದಿಲ್ಲ. ಯಾವುದೇ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬಂದಿಲ್ಲ. ಈಗ ನಿಮ್ಮ ಅಂದ್ರೆ ಒಂದು ಇಡೀ ಮಾವಿನ ತೋಟದಿಂದ ವರ್ಷಕ್ಕೆ 5 ಲಕ್ಷ ರೂಪಾಯಿ ನಿಗದಿತ ಆದಾಯ ಬರ್ತದೆ, ಅದ್ರ ಜೊತೆಗೆ ಖರ್ಚು ವರ್ಷಕ್ಕೆ ಸುಮಾರು ಒಂದು ಲಕ್ಷದವರೆಗೂ ಬರ್ಬೋದಾ ಅಥವಾ ಕಡಿಮೆ ಆಗ್ಬೋದು? ಅಂದ್ರೆ ರೈತರು ಏನ್ ಖರ್ಚು ಮಾಡ್ತಾರೆ ಲೆಕ್ಕ ಇಡೋದಿಲ್ಲ. ಈಗ ಒಂದ್ 8 ಲೇಬರ್ ಹಚ್ಚಿರ್ತಾರ್ರಿ, ಮತ್ತೆ ಅದು ಕಸ ಬಂತಂದ್ರೆ ಮತ್ತೆ ಒಂದ್ 8-10 ಲೇಬರ್ ಹಚ್ಚದ್ರಿ. ಈ ತರ ಇರ್ತಲ್ರಿ, ಈಗ ಗೊತ್ತಾಗಲ್ರಿ ಅದು ಎಷ್ಟ್ ಬರ್ದಿಟ್ರು ಗೊತ್ತಾಗಂದಾಜು ಒಂದುವರೆ ತನ ಬರ್ಬೋದ್ರಿ. ಅಂದ್ರೆ ತೋಟಗಾರಿಕೆ ಬೆಳೆಗಳನ್ನ ಬೆಳೆಯುತ್ತಾ ಇರ್ತಕ್ಕಂತ ರೈತರು ಹೆಚ್ಚು ಆದಾಯ ನಿರೀಕ್ಷೆ ಮಾಡಬಹುದು. ಅಂದ್ರೆ ಕೆಲಸಗಳು ಕಡಿಮೆ, ಸ್ವಲ್ಪ ಕೆಲಸಗಳು ಕಡಿಮೆ ರೀ, ಅದಕ್ಕೆ ಸೋರ್ಸ್ ಅಂದಿರಲ್ಲ ನಮ್ಮಲ್ಲಿ. ಡ್ರೈ ಲ್ಯಾಂಡ್ ಈಗ ಹೊಲ ಸಾಕಷ್ಟು ಇರ್ತದ, ನೀರ್ ಇರಂಗಿಲ್ಲ, ಹಿಂಗ ಸ್ವಲ್ಪ ವಾತಾವರಣ ಏರುಪೇರ ಬರ್ತದ್ರಿ, ಬೌದ್ಧಿಕವಾಗಿ ಸ್ವಲ್ಪ ಏರುಪೇರ ಬರ್ತದ್ರಿ. ಈಗ ಹೊಲ ಚೆನ್ನಾಗಿರ್ತೈತ್ರಿ, ಅದನ್ನ ಬೆಳಿತಿರ್ತದ, ಅಲ್ಲಿ ನೀರ್ ಇರಂಗಿಲ್ಲ. ಹೌದು, ಎಂತೆಲ್ಲ ಸಮಸ್ಯೆಗಳಿರ್ತವೆ. ಸೊ ನೀರಿನ ಕೊರತೆ, ಆಮೇಲೆ ಅಂದ್ರೆ ಆಳು ಕಾಳುಗಳ ಕೊರತೆ, ಸ್ವಲ್ಪ ಹಣಕಾಸಿನ ಸಮಸ್ಯೆ ಇದ್ರೆ ತೋಟಗಾರಿಕೆ ಬೆಳೆಗಳಿಗೆ ಬರೋದು ಸೂಕ್ತ. ವೆಚ್ಚ ಕಡಿಮೆ ಇರ್ತದೆ, ಸ್ವಲ್ಪ ಕಡಿಮೆ ನೀರಿದ್ರು ಸಹಿತ ಮ್ಯಾನೇಜ್ ಮಾಡ್ತದೆ. ನಿಮ್ ಭಾಗದಲ್ಲೆಲ್ಲ ಮಳೆ ಎಲ್ಲ ಹೇಗಾಗ್ತದೆ? ತುಂಬಾ ಕಡಿಮೆ ಮಳೆ ಆಗ್ತದೆ, ಕಮ್ಮಿ ಇಲ್ಲ, ಸ್ವಲ್ಪ ಸಾಧಾರಣ ಮಳೆ, ಅತಿ ಮಳೆನೂ ಅಲ್ಲ, ಕಡಿಮೆ ಮಳೆನೂ ಅಲ್ಲ, ಸಾಧಾರಣ ಮಳೆ ಆಗ್ತದ್ರಿ. ಅದು ವಾತಾವರಣ ನೋಡ್ರಿ, ನಮ್ ಕೈಯಿಂದಲ್ಲ ಒಂದೊಂದ್ ವರ್ಷ ಬರಗಾಲ ಆಗ್ತದ, ಒಂದು ವರ್ಷ ವಿಪರೀತ ಮಳೆ ಆಗ್ತದ, ಎಲ್ಲ ಒಳ ಕೆರೆ ತುಂಬಿ ಒಳೆ ಆಳುಗಳೆಲ್ಲ ಹರಿದು. ಈಗ 18 ಎಕರೆ ನಿಮ್ಮ ಕೃಷಿ ಭೂಮಿ ಇರೋದು, ಈಗ ಒಂದಿಷ್ಟು ಮಾವಿನ ತೋಟ ಮಾಡ್ಕೊಂಡಿದ್ದೀರಾ, ಇನ್ನುಳಿದ ಭೂಮಿಯಲ್ಲಿ ನಿಮ್ಮ ಮನೆಗಳಿಗೆ, ನಿಮ್ಮ ಮನೆಗೆ ಬೇಕಾಗುವಂತ ಯಾವ್ಯಾವ ಆಹಾರ ಪದಾರ್ಥಗಳನ್ನ ಬೆಳೀತಾ ಇದ್ರಿ? ಅದ್ರಲ್ಲಿ ಈಗ ನಾವು ಏನ್ ಮಾಡ್ತೀವ್ರಿ, ಅದನ್ನ ನಮ್ ಕೈಲಿ ಮೇಂಟೈನ್ ಮಾಡಕ್ ಆಗಲ್ಲಲ್ರಿ. ಆಮೇಲೆ ಆಜು ಬಾಜು ಹೊಲ್ದವ್ರು ಮಾಡ್ತಿರ್ತಾರ್ರಿ, ಅವ್ರಿಗ ತೊಗರಿ ಬೆಳಿತಾರ್ರಿ, ತೊಗರಿ ಕೊಡ್ತಾರ ಅವ್ರು ನಮ್ಗ. ಅದ್ರ ಲಾಭ ಇಲ್ಲಪ್ಪ, ನಾವ್ ಅಲ್ಲ ನಮಗ್ ಬಿಡುಗಡೆ ನೀವೇ ಮಾಡ್ಬೇಕು. ನಾವೇ ಮಾಡ್ತೀವಿ, ಅದ್ರಾಗ ಈಜಿ ಕ್ರಾಪ್ ಹುಡುಕ್ತೀರಿ, ತೊಗರಿ ಹಾಕ್ಬಿಡ್ತೀವ್ರಿ. ತೊಗರಿ ಹಾಕಿದ್ ಮತ್ತೆ ಅದು ಒಂದಿಷ್ಟು ಕುಂಟೆ ಒಡೆದು ಒಂದಿಷ್ಟು ಕಸ ತೆಗೆದ್ಬಿಟ್ಟು ಅದಕ್ಕೆ ಬಂದಷ್ಟು ಬರ್ತಿರ್ತದ್ರಿ, ಅದ ಉಳ್ಳಿ ಇಂತವೆಲ್ಲ ಮಾಡ್ಕೊಂತ ಉಳ್ಳಿ ಹಾಕ್ತೀರಿ? ಉಳ್ಳಿ ಹಾಕ್ತೀರಿ. ಉಳ್ಳಿ ಎಲ್ಲ ಹಾಕಿದ್ರೆ ಎಷ್ಟೆಷ್ಟು ಎಕರೆ ಹಾಕೊಳ್ತೀರಿ ನೀವು? 2 ಎಕರೆ 3 ಎಕರೆ ಹಿಂಗ ಹಾಕ್ತಾರ, ಜಮೀನ್ ಎಷ್ಟು ಇರುತ್ತೆ ಅಷ್ಟು. ಒಂದ ಕಡೆ ಇರಲ್ಲ, ಚೆನ್ನಾಗಿ ಬರ್ತದ ಇಲ್ಲಿ? ಒಂದ ಕಡೆ ಇಲ್ಲ, ಈಗ ಅಲ್ಲಿ ಮಕ್ಳು ಹೊಲ್ದಾರ ಮಾಡ್ತಿರ್ತಾರ್ರಿ ಅವ್ನ, ಅವ್ರ ಮಾಡ್ತಾರಂದ್ರೆ ಅವ್ರಿಗೆ ನೀವು ಅಲ್ಲಿ ಕೊಡ್ತೀರಿ, ಇಲ್ಲಾಂದ್ರೆ ನೀವು ಅಲ್ಲಿ ಉಳ್ಳಿ ಇಂತವೆಲ್ಲ ಹಾಕೊಂಡು ಬೆಳಿತಾ ಇರ್ತೀರ? ಮತ್ತೆ ಅವ್ರ ಏನ್ ಮಾಡ್ತಾರ, ಒಂದ್ಸಲ ಎಲ್ಲಪ್ಪ ತಮ್ಮದು ಪಕ್ಕಕ್ ನೀರ್ ಇರ್ತತ್ರಿ, ಹೌದು ನಮ್ದು ನೀರ್ ಇರಲ್ಲ, ನಮ್ದು ಲೀಸ್ ತಗೊಂತಾರ ಅವ್ರು. ಹೋ ಹೋ, ಲೀಸ್ ತಗೊಂಡು ತಮ್ಗೆ ಯಾವ ಕ್ರಾಪ್ ಅನುಕೂಲ ಆಗುತ್ತೆ ಆ ಕ್ರಾಪ್ ನಮ್ಮ ಬೆಳಿತಾರೆ. ನೀವು ಬಂದ ಕೂಡಲೇ ನಮ್ಗೆ ಕೆಲವೊಂದು ಪತ್ರಗಳನ್ನ ತೋರಿಸಿದ್ರಿ. ನಿಮ್ಮ ಮಗಳು ನಮ್ಮ ಆಕಾಶವಾಣಿಯೊಂದಿಗೆ ನಿರಂತರವಾಗಿ ಚಿಕ್ಕ ಮಗು ಇದ್ದಾಗ್ಲಿ ಪತ್ರ ಬರಿತಾ ಇದ್ಲು. ಹೌದ್ರಿ ಸರ್. ಮಗಳ ಹೆಸರೇನಮ್ಮ? ರೇವತಿ. ರೀ ರೇವತಿ ಹಳ್ಳಿ, ರೇವತಿ. ಪತ್ರ ಬರ್ದಿದ್ದಕ್ಕೆ ಆಕಾಶವಾಣಿಯಿಂದ ಬಹುಮಾನ ಬರ್ತಿತ್ತ? ಹ್ಞೂನ್ರಿ, ಬರ್ತಿತ್ರಿ. ಯಾಕಂದ್ರ ಅವಾಗ ನಮ್ ಇಲ್ಲಿ ಬಾಳ ಹಳ್ಳಿ ಇದಲ್ರಿ, ಯಾವ್ದೇ ಸೌಲಭ್ಯಗಳಿದ್ದಿಲ್ರಿ ಇಲ್ಲಿ. ನಮಗ ನಾನು ಓದಿದ್ನಲ್ರಿ, ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅನ್ನೋದು ಬಾಳ ಕುತೂಹಲ ಇತ್ತರಿ. ಹಂಗಾಗಿ ನಾನು ಯಾತರ ಇದ್ ಮಾಡ್ಬೇಕಂದ್ರ ನಮ್ಗ ಆಕಾಶವಾಣಿ ಬಾಳ ನೆರವ ಆಯ್ತ್ರಿ ಸರ್. ಅವಾಗ ದಿನ ಆಕಾಶವಾಣಿ ಕೇಳ್ತಿದ್ನ್ರಿ, ನಾ ಕೆಲಸ ಮಾಡ್ಕೊಂತಾನ ಆಕಾಶವಾಣಿ ಕೇಳ್ತಿದ್ನೆ. ಇವೆಲ್ಲ ಬರ್ತಿದ್ವಲ್ಲ, ಹಿಂಗೆಲ್ಲ ನಮ್ಮ ಮಕ್ಕಳಿಗೆ ಕೇಳಿಸ್ತಿದ್ನ್ರಿ. ಅವೆಲ್ಲ ಪುಟ್ಪತ್ರ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಹಾಡನು ಚೆನ್ನಾಗಿ ಹಾಡ್ತಾಳ್ರಿ ಆಕಿ. ಇದ್ರಾಗೆಲ್ಲ ಆಕಾಶವಾಣಿಗೆಲ್ಲ ಕಲ್ತಿದ್ಲ್ರಿ, ವಚನ ಹಾಡ್ತಾಳ್ರಿ, ಹಾಡ್ ಹಾಡ್ತಾಳ್ರಿ. ಹಂಗ ಅವನ್ನೆಲ್ಲ ಕಲಿಸಿ ಅವ್ರ 1ನೇ ಕ್ಲಾಸ್ 2ನೇ ಕ್ಲಾಸ್ ಇದ್ದಾಗಿದ್ದಾನೆ ಏನ್ ಮಾಡ್ತಿಲ್ರಿ, 3ನೇ ಕ್ಲಾಸ್ ಇದ್ದಾಗಿತ್ತ ಪತ್ರ ಬರೆಯೋದು ಮಾತಾಡೋದು ಬಾಳ ಇದ್ ಮಾಡಕತ್ತಿದ್ಲ್ರಿ. ಅವಾಗೆಲ್ಲ ಅನುರಾಧ ಕಟ್ಟಿರಿ, ಶಾರದಾ ಜಂಬಲ್ದಿನ್ನಿ, ಕಲ್ಲಂ ಭಟ್ ಸರ್ ಅವರೆಲ್ಲ ನನ್ ಮಗಳಿಗೆ ಬಾಳ ಪ್ರೋತ್ಸಾಹ ಮಾಡಿದ್ರಿ ಸರ್. ಅಲ್ಲಿಂದ ನಿಮಗೆ ಪತ್ರ ಬರ್ತಾ ಇದ್ರು? ಹ್ಞೂನ್ರಿ, ಬರಿತಾ ಇದ್ರಿ. ಈಕಿ ವಾಪಸ್ ಈಕಿ ಕೈಲೇ ಬರ್ಸ್ತಿದ್ರಿ ನಾನು ಬರ್ತಾ, ಅವ್ರು ಬಾಳ ಖುಷಿ ಪಡ್ತಿದ್ರಿ. ಅವ್ ಪತ್ರ ಬರ್ದಾಗೆಲ್ಲ ಬಾಳ ಖುಷಿ ಪಟ್ಟು ಒಳ್ಳೆ ರಿಪ್ಲೈ ಮಾಡ್ತಿದ್ರಲ್ರಿ ನಮ್ಮ ಮಗಳ. ಮತ್ತೆ ಖುಷಿ ಪಟ್ಟು ತಾನು ಇವ್ ನೋಡು ನೀಗೆಲ್ಲ ಪತ್ರ ಬರ್ದಾರ ಅನ್ಕೊಳ್ಳಿ ವಾಪಸ್ ಬರಿತಿದ್ರಿ. ಸುಮಾರು ಪುಸ್ತಕಗಳನ್ನೆಲ್ಲ ಬಹುಮಾನ ಬಹುಮಾನ ಕೊಟ್ರಿ ಸರ್. ಅವಾಗೆಲ್ಲ ನನ್ ಮಕ್ಳು ಇಷ್ಟೆಲ್ಲ ಇದಾಗ್ಬೇಕಾದ್ರೆ ಆಕಾಶವಾಣಿನ ಕಾರಣ ರೀ ಸರ್. ಈಗ ಮಗಳು ಏನ್ ಮಾಡ್ತಿದ್ರಮ್ಮ? ಸಿಎ ಮಾಡಕತ್ತಾಳ್ರಿ, ಮದುವೆ ಆಗಿದ್ರೆ ಸಿಎ ಮಾಡಕತ್ತಾಳ್ರಿ. ಮದುವೆ ಆಗಿದೆ, ಜೊತೆಗೆ ಸಿಎನು ಮಾಡ್ತಾ ಇದ್ದಾರೆ. ಮಗ ಏನ್ ಮಾಡ್ತಾ ಇದಾರೆ? MSc ಓದಕತ್ತೇನ್ರಿ ಸರ್. ಇಬ್ಬರೇ ಮಕ್ಕಳು ನಿಮ್ಗೆ? ಇಬ್ಬರೇ ಮಕ್ಕಳು ಸರ್. ಈಗ ಮುಂದಿನ ಇರೋ ಮಗಳನ್ನ ಮದುವೆ ಮಾಡ್ಕೊಟ್ಟಿದೀರ, ಈ ಮಗ ಉನ್ನತ ಶಿಕ್ಷಣ ಮತ್ತು ಕೃಷಿ ಇವೆರಡರ ಮಧ್ಯೆ ಇದ್ದಾನೆ, ಆ ಕಡೆ ಜವಾಬ್ದಾರಿ ಒಂದ್ ಲೋಕ ಇದೆ, ಈ ಕಡೆ ಮನೆ ಕುಟುಂಬ ಕೃಷಿ ಒಂದ್ ಜವಾಬ್ದಾರಿ ಇದೆ, ಯಾವ್ದಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾ ಇದಾರೆ? ನಿಮ್ಮ ಆದ್ಯತೆ ಏನು ಮಗನ ಮೇಲೆ? ನಮ್ದನ್ನಕೇನ್ರಿ, ಈಗ ಡಿಪೆಂಡ್ ಅಪ್ಪನ ಆತ್ನಾರಿ, ಈಗ ಅತ್ ಯಾವ್ದಾರ ಆಯ್ಕೆ ಮಾಡ್ಕೋಬಹುದು. ನಾವು ಅದು ಮಾಡು ಇದು ಮಾಡುಂತ ಆತನ ವೈಯಕ್ತಿಕ ಸ್ವಾತಂತ್ರ್ಯ ನಾ ಕೊಸ್ಕೊಳಕ್ ತಯಾರಿಲ್ರಿ. ನಾವು ಏನ್ ಮಾಡಿದ್ವಿ, ನಾವ್ ಇದಾರ ಅನುಕೂಲ ಆಗ್ಲಿ ಇದರ ಎರಡು ಕೊಟ್ಬಿಟ್ಟಿವಿ ನಾವು, ಜೊತೆಗೆ ಅಗ್ರಿಕಲ್ಚರ್ ನಾಲೆಜ್ ಕೊಟ್ಟಿವಿ, ಜೊತೆಗೆ ಇದು ಈ ಎಜುಕೇಶನ್ ಕೊಟ್ಟಿವಿ ನಾವು. ಇನ್ನೊಂದು 6 ತಿಂಗಳ MSc ಮುಗಿತಾ ಇದ್ರಿ. ಅದೇ ಎರಡು ಮಾಡ್ಕೊಂಡು ಹೋಗ್ಲಂತ ಹೇಳಕತ್ತೇನ್ರಿ. ಮತ್ತೆ ಈಗ ಜಮೀನ್ ಐತ್ರಿ, ಯಾವ್ದೇ ರೀತಿ ಇದ್ ಮಾಡ್ಬಾರ್ದು. ಎರಡು ಈ ಕಡೆ ಗೌರ್ಮೆಂಟ್ ಆದ್ರೆ ಗೌರ್ಮೆಂಟ್ ಹೋಗ್ಲಿ, ಇಲ್ಲ ಅಂದ್ರೆ ಪ್ರೈವೇಟ್ ನಡ್ಸ್ಕೊಂತಾನೆ ಇಲ್ಲೆಲ್ಲ ಒಕ್ಕಲ್ತನ ಮಾಡ್ಕೊಂತ ಹೋಗ್ಲಿ. ಒಕ್ಕಲ್ತನದ ಜೊತೆಗೆ ಉದ್ಯೋಗನು ಮಾಡ್ಲಿ, ಉದ್ಯೋಗದ ಜೊತೆಗೆ ಒಕ್ಕಲ್ತನ ಮಾಡಿಸ್ಲಿ ಅನ್ನೋದು ನನ್ನ ಆಶೆ. ಒಟ್ಟಾರೆ ಒಕ್ಕಲತನ ಉಳಿಬೇಕು. ಒಳ್ಳೆಯದು ರುದ್ರಪ್ಪ ಅವರೇ ಮತ್ತು ಶಿವಗಂಗಮ್ಮ ಅವರೇ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಅದರಲ್ಲೂ ಇವತ್ತು ರಾಷ್ಟ್ರೀಯ ರೈತ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ರೈತರ ಕಷ್ಟ ನಷ್ಟ ಸುಖ ದುಃಖ ಎಲ್ಲರಿಗೂ ಗೊತ್ತಾಗ್ಬೇಕು, ಮತ್ತು ಕೃಷಿಯಿಂದನೇ ಜಗತ್ತು, ಕೃಷಿಯಿಂದನೇ ಆಹಾರ, ಕೃಷಿಯಿಂದನೇ ಎಲ್ಲರ ಬದುಕು ಸಹಿತ ನಿಂತಿರೋದು. ಈ ನಿಟ್ಟಿನೊಳಗಡೆ ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಸಂದರ್ಶಕರು ಸೋಮೇಶ್ ಎಂ ಉಪ್ಪಾರ್, ಸಂಕಲನ HP ಯಶೋಧ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ಕಾರ